ನಿಮ್ದು ಟ್ರ್ಯಾಕ್ಟರ್ ಟಿಲ್ಲರ್ ಇದೆ ಅಂತ ಹೇಳ್ತಾ ಇದ್ರು ಅಲ್ವಾ? ಟ್ರ್ಯಾಕ್ಟರ್ ಟಿಲ್ಲರ್ ಎಲ್ಲ ಎಂತ ಇಲ್ಲ ಸರ್, ನಮ್ಮ ಈ ಕಡೆ ಬರೋದಿಲ್ಲ. ಇಲ್ವಾ? ರೋಡ್ ಸ್ವಲ್ಪ ಮನೆಗೆ ರೋಡ್ ಇಲ್ಲ. ನೀವು ಚೆನ್ನಾಗಿ ಕೆಲಸ ಮಾಡ್ತೀರಮ್ಮ? ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ ಕಿಶೋರ್ ಅವ್ರ ಜೊತೆಗೆ? ಹೌದೌದು. ಏನ್ ಬಹಳ ಇಷ್ಟಪಟ್ಟು ಕೆಲಸ ಮಾಡ್ತೀರಿ ಹೇಳಿ. ನಾವು ತೋಟ ಕೆಲಸ ಮಾಡ್ತೀವಿ, ಈಗ ಅದೇ ಕೆಲಸ, ಮತ್ತೆ ನಮ್ಮ ಬೇರೆ ಕಡೆ ಹೋಗ್ತೀವಿ. ಹೌದಾ? ಚೆನ್ನಾಗಿದ್ದೀರಲ್ವಾ? ದುಡಿಮೆ ಡ್ರೈವರ್ ಆಗಿ ಹೋಗ್ತಾರೆ. ದುಡಿಮೆ ಮಾಡ್ಕೊಂಡು ಚೆನ್ನಾಗಿದ್ದೀರಲ್ವಾ? ಹೌದೌದು. ಇದೇ ಸಂಖ್ಯೆಯಲ್ಲಿ ಸಿಗ್ತೀರಿ ನೀವು, 9484414133 ಅಲ್ವಾ? ಎಂತ ಸರ್ ನಿಮ್ಮ ಮೊಬೈಲ್ ನಂಬರ್? 9484414133 ಅಲ್ವಾ? ಕಿಶೋರ್ ಅವ್ರದ್ದು ನೋಡೋಣ, ಮಾತಾಡೋಣ ನಿಮ್ ಜೊತೆಗೂ. ಆಮೇಲೆ ಒಂದು ಪ್ರಶ್ನೆ ಅಮ್ಮ, ನೀವ್ ಎಲ್ಲವರೆಗೂ ಓದಿದ್ರಿ ವೀಣಾವ್ರೆ? ಎಸ್ ಎಲ್ ಸಿ. ಅವರು ಕಿಶೋರ್ ಅವ್ರು ಎಸ್ ಎಲ್ ಸಿ ಫೇಲ್ ಅಂತ ಹೇಳಿದ್ರು. ನೀವ್ ಪಾಸ್ ಆ ಫೇಲ? ನಿಮ್ದು ಎಸ್ ಎಲ್ ಸಿ ಪಾಸ ನಿಮ್ದು? ಎಷ್ಟು ಅಂಕ ತೆಗೆದುಕೊಂಡ್ರಿ? ಎಷ್ಟು? 580. ಚೆನ್ನಾಗಿ ತಗೊಂಡಿದ್ದೀರಿ ಅಲ್ವಾ? ಹೌದು. ಮುಂದೆ ಮುಂದುವರ್ಸ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ ನಿಮ್ಗೆ? ಹೌದು ಹೌದು. ಅಮ್ಮ ಅಪ್ಪ ಎಲ್ಲ ಹೇಳಿದ್ರು ಕಂಪನಿಗೆ ಹೋಗಿದೆ. ಓಹೋ. ಓಕೆ ವೀಣಾವ್ರೆ, ನಿಮ್ಗೆ ಒಂದ್ ಪ್ರಶ್ನೆ. ವಿದ್ಯಾವಂತರಾಗಿರೋದ್ರಿಂದ ನೋಡೋಣ, ನೀವು ಉತ್ತರ ಹೇಳ್ಬೋದಂತ ಅನ್ಸುತ್ತೆ. ಕಾಫಿ ಪದ ನೀವು ಕೇಳಿದಿರಿ, ಕಾಫಿ ಅನ್ನೋದು ನಿಮಗೆ ಪರಿಚಯ ಅಲ್ವಾ? ಕಾಫಿ ಗಿಡ, ಕಾಫಿ ಬೆಳೆ, ಕಾಫಿ ಕುಡಿಯೋದು ಇದೆಲ್ಲ ಗೊತ್ತಿದೆ ಅಲ್ವಾ? ಈ ಕಾಫಿ ಅನ್ನೋ ಪದದಲ್ಲಿ ಇಂಗ್ಲಿಷ್ ಅಕ್ಷರಗಳು ಯಾವ್ಯಾವ ಇದಾವ ಅಂತ ಒಂದೊಂದಾಗಿ ಹೇಳ್ತೀರಾ? ಒಂದೊಂದಾಗಿ ಕಾಫಿ ಅನ್ನೋ ಒಂದು ಪದದಲ್ಲಿ ಇಂಗ್ಲಿಷ್ ಅಕ್ಷರಗಳು. ಸಿ ಸರಿ. ಎ ಹೋಯ್ತು. ಸಿ ಓ ಸರಿ ಇದೆ. ಸ್ವಲ್ಪ ವ್ಯತ್ಯಾಸ ಆಯ್ತು. ಇಲ್ಲ ಸಿ ಓ ಪಿ ಪಿ ಐ ಅಲ್ಲ. ಇಲ್ಲ ಪಿ ಇಲ್ವೇ ಇಲ್ಲ ಅಲ್ಲಿ. ಸ್ವಲ್ಪ ವ್ಯತ್ಯಾಸ ಆಯ್ತು ನೋಡೋಣ, ಮುಂದೆ ಅವ್ರಿಗೆ ಕೇಳ್ತೀವಿ ಆ ಉತ್ತರ ನಿಮ್ಗೆ ಸಿಗುತ್ತೆ. ಅಂದ್ರೆ ನೇರ ಪ್ರಸಾರದಲ್ಲಿ ಕೆಲವೊಂದ್ಸರಿ ತಕ್ಷಣ ಉತ್ತರ ಸಿಗ್ಲಿಕ್ಕಿಲ್ಲ, ಅಥವಾ ಏನೋ ಒಂಥರ ಒತ್ತಡ ಅನ್ಸುತ್ತೆ, ಗಡಿಬಿಡಿ ಅನಿಸ್ಬಿಡುತ್ತಲ್ವಾ? ಇಲ್ಲ ಸರ್. ಸಿ ಓ ಪಿ ಎಫ್ ಎಫ್ ಇನ. ನೋಡಿ ಅಲ್ಲಿ ಬಂದ್ರಿ, ಉತ್ತರ ಬರ್ತಾ ಇದೆ. ಇನ್ನೊಂದ್ಸರಿ ಹೇಳಿ. ಸಿ ಓ ಎಫ್ ಎಫ್ ಇ ಅಲ್ವಾ? ಎರಡು ಇ ಇದಾವ, ಎರಡು ಎಫ್ ಇದೆ ನೋಡಿ. ಹೌದು, ಇದನ್ ನೆನ್ಪಿಟ್ಕೊಂಡ್ಬಿಟ್ರೆ ಆಯ್ತು. ಸಿ ಓ ಕೋ ಅನ್ನೋ ತರ ಅರ್ಥ ಇಟ್ಕೊಂಡ್ರೆ ಸಿ ಓ ಎಫ್ ಎಫ್ ಇ ಕಾಫಿ ಅಲ್ವಾ? ನೋಡಿ ಪ್ರಯತ್ನ ಪಟ್ಟು ಉತ್ತರ ಚೆನ್ನಾಗಿ ಹೇಳಿದ್ರಿ, ಖುಷಿ ಆಯ್ತು. ಕಾಫಿ ಕುಡಿತೀರಲ್ವಾ ಚೆನ್ನಾಗಿ? ನಮ್ಮ ಈ ಕೊಡಗಿನಲ್ಲಿ ಕಾಫಿ ಇಲ್ಲ. ಅಲ್ಲ ಕೆಲವೊಬ್ರು ಟೀನೇ ಕುಡಿತಾರೆ ಇಷ್ಟಪಟ್ಟು, ಆದ್ರೆ ಕಾಫಿನೂ ಕುಡಿಬೇಕು, ಬಿಡಬಾರದು. ಅಲ್ವಾ? ಹಾಲು ಹಾಕ್ದ ಕಾಫಿ ಚೆನ್ನಾಗಿರುತ್ತೆ, ಹಾಲು ಹಾಕಿ ಕಾಫಿ ಮಾಡೋದು ಚೆನ್ನಾಗಿರುತ್ತೆ. ಒಳ್ಳೇದಮ್ಮ, ಒಳ್ಳೇದು. ಮಾತಾಡೋಣ ಪ್ರತ್ಯೇಕವಾಗಿ, ಒಂದು ನಿಮ್ದು ಕಾರ್ಯಕ್ರಮ ಮಾಡೋಣ, ನಿಮ್ದು ನಿಮ್ಮ ಮನೆಯವ್ರದ್ದು. ಒಳ್ಳೇದು, ಧನ್ಯವಾದಮ್ಮ, ನಮಸ್ಕಾರ. ಕೇಳಿದ್ರೆ ಕೊಡಗಿನಲ್ಲಿ ಕಾಫಿ ಚೆನ್ನಾಗಿ ಬೆಳೆಯಲಾಗ್ತಾ ಇದೆ ನೋಡಿ. ವೀಣಾವರು ಸ್ವಲ್ಪ ಗಡಿಬಿಡಿ ಮಾಡ್ಕೊಂಡ್ರೆ, ಆದರೆ ಉತ್ತರ ಚೆನ್ನಾಗಿ ಹೇಳಿದರು. ಮುಂದಿನ ಕರೆ ವ್ಯತ್ಯಾಸ ಆಯಿತು. ಕರೆ ಮಾಡಿ ಮಾತಾಡಿ ಶ್ರೋತೃಗಳೇ. ಕೊಡಗು ಜಿಲ್ಲೆಯ ರೈತ ಬಾಂಧವರು, ಯುವಕರು, ಯುವತಿಯರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ನಾವು ಮತ್ತಷ್ಟು ವಿಚಾರಗಳನ್ನು ಈ ಭಾಗದ ಜನಗಳಿಗೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ, ಮತ್ತು ವಿವರವಾಗಿ ಕೆಲವೊಬ್ಬರನ್ನ ಸಂದರ್ಶನ ಮಾಡಲಿಕ್ಕೂ ಪ್ರಯೋಜನ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಕೊಡಗು ಜಿಲ್ಲೆಯ ಕೃಷಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂದ್ಕೊಂಡು ನಾವು ವಿನಂತಿ ಮಾಡ್ಕೊಳ್ತಿದ್ದೀವಿ. ಮತ್ತು ಇತರೆ ಭಾಗದ ರೈತ ಬಾಂಧವರು, ಸಾರ್ವಜನಿಕರು, ಬೇರೆ ಕಾರ್ಯಕ್ರಮ ಇದಾವಲ್ಲ, ಬೇಸರ ಮಾಡಿಕೊಳ್ಳೋ ಅಗತ್ಯಿಲ್ಲ. ಕೆಲವೊಬ್ಬರು ಪತ್ರ ಬರೆದು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದರೆ, ಚಿತ್ರಕಾವೇರಿಯಲ್ಲಿ ಏನು ಎಲ್ಲೆಲ್ಲವರು ಸಂಪರ್ಕ ಮಾಡ್ತೀರಿ, ಅದಕ್ಕೆ ನಿರ್ಬಂಧ ಇಲ್ಲ, ಇದಕ್ಕೆ ಮಾತ್ರ ತುಸು ನಿರ್ಬಂಧವನ್ನು ಹಾಕ್ಕೊಂಡಿದ್ದೀವಿ. ಸಹಕರಿಸಿ ಅಂದ್ಕೊಂಡು ನಾವು ಪ್ರೀತಿಯಿಂದ ವಿನಂತಿ ಮಾಡ್ಕೊಳ್ತಿದ್ದೀವಿ. ಮುಂದಿನ ಕರೆ ವ್ಯತ್ಯಾಸ ಆಯಿತು. ಕರೆ ಮಾಡಿಯ ಶತ್ರುಗಳೇ 08272220006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ವ್ಯತ್ಯಾಸ ಆಗ್ತಾ ಇದೆ, ಕರೆ ಬರ್ತದವೆ, ತುಸು ಸಂಪರ್ಕ ಸರಿಯಾಗಿ ಸಿಗದೆ ತಾಪತ್ರಯ ಆಗ್ತಾ ಇದೆ. ಆದರೂ ಸಂಪರ್ಕ ಮಾಡಿ ಶ್ರೋತೃಗಳೇ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ, ಹಾಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ಸಂದರ್ಭ ಇದು. ಶ್ರೋತೃಗಳೇ, ಕಿಸಾನವಾಣಿಯಲ್ಲಿ ಪ್ರತಿದಿನವೂ ನಿಮಗೆ ಉಪಯುಕ್ತವಾದ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಳಗ್ಗೆ ಕೃಷಿ ಮಾಹಿತಿ ಪ್ರಸಾರ ಆಗ್ತಾ ಇದೆ. ಇದಲ್ದಲ್ಲೇ ಕೊಡಗಿಗೆ ಸಂಬಂಧಪಟ್ಟಂತಹ ಅನೇಕ ಸಂಗತಿಗಳು ನಿಮಗೆ ತಲುಪ್ತದವೆ. ಕೊಡವ ಭಾಷೆಯಲ್ಲಿ, ಅರೆ ಭಾಷೆಯಲ್ಲಿ, ಹಾಗೆ ಕನ್ನಡದಲ್ಲಿ ಮಹಿಳಾ ಏನು ಸಮುದಾಯಕ್ಕೆ, ಮಕ್ಕಳಿಗೆ, ಹಾಗೆ ಹಿರಿಯರಿಗೆ, ಹಿರಿಯ ಜೀವಗಳ ಭಾವ ಅಂದ್ಕೊಂಡು ಪ್ರತಿ ಗುರುವಾರ 4 to 4:30 ತನಕ, ಹಾಗೆ ಕೊಡಗಿನ ಸಾಹಿತ್ಯಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರತಿ ಭಾನುವಾರ 4 to 4:30 ಬಿತ್ತರವಾಗ್ತಾ ಇದೆ. ಪ್ರತಿಭಾವಂತರು ನಮ್ಮನ್ನು ಸಂಪರ್ಕ ಮಾಡ್ಬೋದು, ಯುವಕರು ಯುವತಿಯರು. ಹಾಗೆ ವಿಶೇಷವಾಗಿ ಕೆಲಸ ಮಾಡುತ್ತಿರುವವರನ್ನು ನಾವು ಪರಿಚಯ ಮಾಡಿಕೊಡ್ಲಿಕ್ಕೂ ಸಿದ್ಧರಿದ್ದೀವಿ. ಎಲ್ಲೂ ನಾವು ಪ್ರಚಾರಕ್ಕೆ ಬರಲಿಲ್ಲ ಅನ್ನೋ ಒಂದು ಅಳುಕು ಇಟ್ಕೊಳ್ಳೋದು ಬೇಡ. ನೀವೊಂದು ಪತ್ರವನ್ನು ಹಾಕಿದ್ರೂ ಆಯಿತು, ಒಂದು ಕಾರ್ಡ್ನಲ್ಲಿ ನಮ್ಮ ವಿಳಾಸಕ್ಕೆ, ನಿಲಯದ ನಿರ್ದೇಶಕರು ಆಕಾಶವಾಣಿ ಮಡಿಕೇರಿ, ಇದಕ್ಕೆ ಬರೆದು ಕಳಿಸಿಕೊಟ್ರೆ ನಿಮ್ಮ ಸಂಖ್ಯೆಯನ್ನು ಉಲ್ಲೇಖ ಮಾಡಿ ನಾವು ನಿಮ್ಮನ್ನು ಸಂಪರ್ಕ ಮಾಡಿ ನಮ್ಮ ನಾಡಿಗೆ ಪರಿಚಯಿಸ್ತೀವಿ. ಕರೆ ಯಾರದು ನೋಡೋಣ. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ನಿಮ್ಮ ನಿಮ್ಮ ಓಕೆ, ನಿಮ್ಮ ರೇಡಿಯೋ ಕಡಿಮೆ ಸದ್ದು ಮಾಡ್ತೀರಾ? ಸದ್ದು ಕಡಿಮೆ ಮಾಡ್ಬಿಡಿ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ತಿಮ್ಮಯ್ಯನವರೇ, ಮಳೆ ಹೇಗಿದೆ ನಿಮ್ ಕಡೆಗೆಲ್ಲ? ಮಳೆ ಪರವಾಗಿಲ್ಲ ಸರ್, ನಮ್ಮ ಊರಿಗೆ ಮಳೆ ಪರವಾಗಿಲ್ಲ, ಸುಮಾರು ಮಳೆ ಆಗಿದೆ, 6-7 inches ಮಳೆ ಆಗಿದೆ ಸರ್. ಅಲ್ವಾ? ಇದು ಹೆಚ್ಚಾಗಿ ಗದ್ದೆ ಎಲ್ಲ ಉತ್ತಿದ್ದೀನಿ, ಗದ್ದೆ ಎಲ್ಲ 1-2 ಉಳುಮೆ ಮಾಡಿದ್ದೀನಿ. ಬಹಳ ಇಷ್ಟಪಟ್ಟು ಗದ್ದೆ ಮಾಡ್ತೀರಿ ಅಲ್ವಾ? ಅದೇ ಸುಮಾರಾಗಿ ಮಾಡ್ತೀನಿ ಸರ್, ಇವತ್ತು ಸ್ವಲ್ಪ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಇದ್ದೀನಿ. ಹೌದೌದು. ನಿಮ್ಮ ಪರಿಚಯವನ್ನು ಮಾಡಿಕೊಟ್ಟಿದೀವಿ ನಾವು ಹೆಚ್ಚಿಗೆ ನಿಮ್ ಜೊತೆಗೆ ಮಾತಾಡೋದ್ಕಿಂತ. ಈಗ ಒಂದು ಪ್ರಶ್ನೆ ಹೇಳಿ ಸರ್. ಕೆಲವೊಂದು ಒಂಥರ ವಿಚಿತ್ರವಾಗಿದ್ದಾವೆ ಪ್ರಶ್ನೆಗಳು. ಅದೇ ಸರ್ ನೋಡಿ, ಚೀಲಕ್ಕೆ ಪಾಕೆಟ್ಗಳಿಗೆ ಕೆಲವೊಂದು ಪದಾರ್ಥಗಳನ್ನ ತುಂಬುತ್ತೀವಿ ತುಂಬುತ್ತೇವೆ ಅಂತ ಪದ ಇದೆ ಅಲ್ವಾ? ಅದರಲ್ಲಿ ತುಂಬು ಅನ್ನೋದು ಒಂದು ಪದ ಇದೆ. ತುಂಬು ಅನ್ನೋ 2 ಇದಾವಲ್ಲ, ಅದನ್ನ ಬೇರೆ ಕಡೆನೂ ಬಳಕೆ ಮಾಡ್ಕೊಳ್ತೀವಿ. ಎಲ್ಲಿ ಅಂತ ಹೇಳ್ಬೋದಾ? ತುಂಬು ಭತ್ತ ತುಂಬುದು. ಅದೇ ಅಲ್ಲ, ಅದಕ್ಕೆಲ್ಲ ಆಯ್ತು. ಚೀಲಕ್ಕೆ ಪಾಕೆಟ್ಗಳಿಗೆ, ಪಣತಗಳಿಗೆ, ಪತಾಯಿಗಳಿಗೆ ಪದಾರ್ಥಗಳನ್ನ ತುಂಬೋದು. ಹೌದು ಅಲ್ಲ, ತುಂಬೋದು ಆಯ್ತು, ತುಂಬೋದಾಯ್ತು. ಇನ್ನೊಂದು ಸಂದರ್ಭದಲ್ಲಿ ನಾವು ಒಂದು ಸಸ್ಯ ಅಥವಾ ಗಿಡಕ್ಕೆ ಸಂಬಂಧಿಸಿದಂತೆ ಆ ಪದವನ್ನ ಉಪಯೋಗಿಸ್ಕೊಳ್ತೀವಿ. ಎಲ್ಲಿ ಗೊತ್ತಿದೆ ನಿಮ್ಗೆ? ತಕ್ಷಣ ನೆನಪಾಗ್ತಿಲ್ಲ, ಗೊತ್ತಾಗ್ತಾ ಇಲ್ಲ. ಅದೇ ತಕ್ಷಣ ನೆನಪಿಗೆ ಬರ್ತಾ ಇಲ್ಲ. ನೋಡೋಣ, ಮುಂದಿನ ಅವರು ಸಂಪರ್ಕ ಮಾಡ್ತಾವ್ರ ಉತ್ತರ ಸಿಗುತ್ತೆ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಕೇಳಿದ್ರೆ ನಿಮ್ಮ ಮುಂದೆ ಪ್ರಶ್ನೆ, ಚೀಲಕ್ಕೆ ಪಾಕೆಟ್ಗಳಿಗೆ, ಪತಾಯಿ ಅಥವಾ ಪಣತಗಳಿಗೆ, ಕಣಜಗಳಿಗೆ ಪದಾರ್ಥಗಳನ್ನ ತುಂಬುತ್ತೇವೆ ಅಲ್ವಾ? ಆ ತುಂಬು ಅನ್ನೋ ಒಂದು ಪದ ಇನ್ನೆಲ್ಲಿ ಬಳಕೆ ಆಗ್ತದೆ? ವಿಶೇಷವಾಗಿ ಸಸ್ಯಗಳ ಒಂದು ಭಾಗ. ಸ್ವಲ್ಪ ಉತ್ತರವನ್ನು ನಿಮಗೆ ತಿಳಿಸ್ತದೀವಿ. ಕ್ಲೂ ಸಿಕ್ಕಿರ್ಬೋದಂತ ಅನಿಸುತ್ತೆ. ಯಾರು ನೀವು ಉತ್ತರ ಹೇಳ್ಬೋದಂತ ಅಂದ್ಕೊಂಡು ನಾವು ಕಾಯ್ತಿದ್ವಿ. ಮಾತನಾಡಿ ನೇರ ಪ್ರಸಾರದ ಈ ಕಾರ್ಯಕ್ರಮ ಕೃಷಿ ಸಿರಿಗೆ ಸಂಪರ್ಕ ಮಾಡಲಿಕ್ಕೆ 08272220006. ಕರೆ ಯಾರದು ನೋಡೋಣ. ನರ್ಸರಿಗೆ ಮಣ್ಣು ತುಂಬಿಸು ಸರ್, ತಿಮ್ಮೇನವರು. ಅಲ್ಲ, ಅದು ಅದು ಆಯ್ತಲ್ಲ, ಹೇಳಿದ್ವಿ ನರ್ಸರಿ ಅಥವಾ ಪಾಕೆಟ್ ಅದಕ್ಕೆಲ್ಲ ತುಂಬೋದಾಯ್ತು. ಇನ್ನೂ ಒಂದು ಪದ, ಇನ್ನು ಅದು ಸಸ್ಯಗಳಿಗೆ, ಸಸ್ಯಗಳಿಗೆ ಸಂಬಂಧಪಟ್ಟಂತೆ ಆ ಪದ ಬಳಕೆ ಆಗುತ್ತೆ. ನೋಡೋಣ ನೋಡೋಣ. ಧನ್ಯವಾದ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಸಂಪರ್ಕ ಮಾಡಿ ಮಾತನಾಡಿ. ಕರೆ ಯಾರದು? ನಮಸ್ಕಾರ, ಹೇಳಿ, ಯಾರು ತಾವು? ಮಡಿಕೇರಿ. ಹೆಸರೇನಂದ್ರಿ? ಮಡಿಕೇರಿ. ಹೆಸರು ಹೆಸರು? ಹಲೋ, ನಿಮ್ಮ ಹೆಸರು? ಕರುಣಾಕರ್ ಅಂತ. ಕರುಣಾಕರ್ ಅವರು, ಏನ್ ಮಾಡ್ತೀರಿ ಅಣ್ಣ? ಮನೆಯಲ್ಲಿ ಸರ್. ಮನೆಯಲ್ಲಿ ಅಂದ್ರೆ ಕೃಷಿಕರ? ಕೃಷಿಕರು, ಸ್ವಲ್ಪ ತೋಟ ಇದೆ. ಹೌದು, ಎಲ್ಲಿದೆ ತಮ್ದು? ಪಾಲೂರು ಗ್ರಾಮ. ಪಾಲೂರು? ಹೌದು. ಇಲ್ಲಿಂದ ಹೋಗಿ ಬರ್ತಿರ್ತೀರಿ ಅಲ್ವಾ? ಹೌದೌದು. ಅಲ್ಲಿ ರೋಬಸ್ಟ ಅರೇಬಿಕಾ ಯಾವ್ದಿದೆ? ಎಲ್ಲ ಇದೆ ಸರ್. ಎಷ್ಟು ಎಕರೆ ಇದೆ ಅಣ್ಣ? ಸ್ವಲ್ಪ ಒಂದು ಒಂದರ ಎಕರೆ ಅಷ್ಟು. ಓಹೋ. ಮತ್ತೆ ಗದ್ದೆನೂ ಮಾಡ್ತೀರಾ? ಗದ್ದೆ ಇಲ್ಲ ಸರ್. ಓಹೋ. ಒಂದೂವರೆ ಎಕರೆಯಲ್ಲಿ ಸೊಗಸಾಗಿ ಬೆಳೆ ಮಾಡಿದ್ರೆ ಏನು 50-60 ಚೀಲ ತನಕ ಇಳುವರಿ ಪಡೆಯೋರು ಇದಾರೆ. ನಿಮ್ದೆಲ್ಲ ಎಷ್ಟು ಇಳುವರಿ ಸಿಗ್ತಾ ಇದೆ? ನೋಡಿ, ಕೆಲವೊಬ್ರು ಆಶ್ಚರ್ಯಕರವಾದ ಇಳುವರಿ 80 ಚೀಲ ತನಕ ತಗೊಳ್ತಾರೆ, ಆದ್ರೆ ಹೇಳಲ್ಲ ಹೇಳ್ಕೊಂಬಲ್ಲ ಅಂತ ಮಾತಾಡೋದಿದೆ ಜನ ಅಲ್ವಾ? ಅದೇ ಅದೇ ಅದೇ ಆ ಥರನು ಇದಾರೆ, 80 ಚೀಲ 100 ಚೀಲ ತನಕ ತಗೊಳ್ಳೋರು ಇದಾರಲ್ವಾ? ಕರುಣಾಕರ್ ಅವರು ತಾವು ಏನು ಓದಿದಿರಿ? ತಾವು ಏನು ಓದಿದಿರಿ ಅಂದ್ರೆ? ನಾವು SLC. ಇಲ್ಲಿ ಮಡಿಕೇರಿಯಲ್ಲಿ ಬೇರೆ ವೃತ್ತಿ ಏನಾದ್ರೂ ಮಾಡ್ತೀರಾ? ವೃತ್ತಿ ಬೇರೆ, ನಾವು ನಮ್ಮ ಕೆಲಸ ಆಗಿ ಬೇರೆ ತೋಟ ಕೆಲಸ ಎಲ್ಲ ಮಾಡ್ತೇವೆ. ಹೌದಾ? ಹೌದು. ಓಹೋಹೋ, ಬೇರೆ ತೋಟಕ್ಕೂ ಅಂದ್ರೆ ಅಲ್ಲ ಹೋಗ್ತಾ ಗುತ್ತಿಗೆ ತಗೊಳ್ತೀರಾ? ಇಲ್ಲ, ಗುತ್ತಿಗೆ ಇತ್ತು, ಈಗ ಏನಿಲ್ಲ, ಈಗ ಎಲ್ಲಿ ಸಿಕ್ತಲ್ಲಿ ಹೋಗ್ತೇವೆ. ಹೌದಾ? ಓಹೋ, ಒಳ್ಳೆ. ನೋಡಿ, ದುಡಿಮೆಯೇ ದೊಡ್ಡ ದೇವರು ಅಲ್ವಾ? ಹೌದು ಸರ್. ದುಡ್ಡು ತಿನ್ನಕ್ಕೆ ಏನು ಹಿಂಜರಿಕೆ ಬೇಕು, ಯಾವ ಕೆಲಸ? ಅದೇ ಅದೇ ಅದೇ, ಸುಮ್ಮನೆ ಕುತ್ಕೊಂಡ್ರೆ ಬಡತನ ಬ್ಯಾಡ್ ಅಂದ್ರೂ ಬಂದ್ಬಿಡುತ್ತಲ್ವಾ? ಹೌದೌದು ಸರ್. ದುಡಿತಾ ಇದ್ರೆ ನೀವು ಬೇಕು ಬಡತನ ಅಂದ್ರೂ ಬರೋದಿಲ್ಲ ಅಲ್ವಾ? ಹೌದೌದು. ಖುಷಿ ಆಯ್ತು ಕರುಣಾಕರ್ ಅವರೇ. ತಮ್ಮ ಏನು ರೇಡಿಯೋ ಕೇಳುವ ಆಸಕ್ತಿ ಎಷ್ಟು ವರ್ಷದಿಂದ ಇದೆ? ಇದೆ, ತುಂಬಾ ವರ್ಷದಿಂದ ಇದೆ. ಒಳ್ಳೇದು ಒಳ್ಳೇದು, ಸಂತೋಷ. ಒಂದು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ವಿ. ಈಗ ಚೀಲಕ್ಕೆ ಪಾಕೆಟ್ಗಳಿಗೆ ಕಣಜ ಗಿಡ ಅಲ್ಲ, ತುಂಬು ಅಷ್ಟೇ ಅದು. ತುಂಬೆ ತುಂಬೆ ಗಿಡ ಬೇರೆ ಆಯ್ತು. ತುಂಬು ಅನ್ನೋ ಒಂದು ಪದ ಎಲ್ಲಿ ಬಳಕೆ ಆಗುತ್ತೆ ಅಂತ ನಾವು ಒಂದು ಉತ್ತರ ನೀಡಬೇಕಾಯ್ತು. ತುಂಬೆ ನೀವು ಹೇಳಿದ್ದು ಒಂದು ಗಿಡ, ಅದು ಹೌದು, ಸಸ್ಯದ ಒಂದು ಭಾಗ. ತುಂಬು ಎಲೆಯ ತುಂಬು ಇದೆ ನೋಡಿ ಅಲ್ವಾ? ಎಲೆಯ ತುಂಬು, ಎಲೆಯ ದೇಟು ಅಥವಾ ತುಂಬು ಅದು. ಹೂವಿನ ಒಂದು ದೇಟಿಗೂ ತುಂಬು ಅಂತ ಕರೀತಾರೆ. ತುಂಬು ಇದನ್ನ ಇಂಗ್ಲಿಷ್ ನಲ್ಲಿ ಪಿಟಿಯೋಲ್ ಅಂತ ಅನ್ಕೊಂಡು ಕರೆಯೋದಿದೆ. ಒಂದು ಎಲೆ ಅಥವಾ ಹೂವನ್ನ ನಾವು ಹಿಡ್ಕೊಳ್ತೀವಲ್ಲ, ಅದಕ್ಕೆ ತುಂಬು. ಈಗ ಒಂದು ಗುಲಾಬಿ ಹೂವನ್ನು ಹಿಡ್ಕೊಂಡು ನಮ್ಮ ಮಕ್ಕಳಿಗೋ ಅಥವಾ ನಮಗೆ ಪ್ರಿಯವಾದವರಿಗೋ ಅಥವಾ ಅತಿಥಿಗಳಿಗೋ ಗೌರವ ಆಗಿ ಕೊಡುವಾಗ ಆ ತುಂಬನ್ನ ಹಿಡ್ಕೊಂಡು ಕೊಡೋದು. ತುಂಬು ತುಂಬು ಇಲ್ಲ, ಎಲ್ಲೋ ಬಳಕೆ ಆಗಿರುತ್ತೆ ಅಥವಾ ಕೇಳಿರ್ತೀರಿ, ಅದು ತಕ್ಷಣ ನೆನಪಾಗೋದಿಲ್ಲ. ಹೌದು, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಕುತೂಹಲ ಆದ್ರೂ ಒಂಥರ ವಿಶೇಷ ಮತ್ತು ಅರ್ಥಪೂರ್ಣ ಅಲ್ವಾ? ಕೆಲವೊಂದು ಪದಗಳನ್ನು ನಾವು ಬಳಕೆ ಮಾಡಿರ್ತೀವಿ, ಕೇಳಿರ್ತೀವಿ, ಆದರೆ ತಕ್ಷಣ ನೆನಪಿಗೆ ಬರೋದಿಲ್ಲ. ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡ್ ಬರ್ತಾ ಇದೆ, ಸಂಪರ್ಕ ಮಾಡ್ತಾ ಇದ್ದೀರಿ. ಕೊಡಗಿನ ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂದ್ಕೊಂಡು ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ಹಾ, ತಮ್ಮ ಹೆಸರು? ನಮಸ್ಕಾರ. ತಮ್ಮ ಹೆಸರು? ರವಿಚಂದ್ರನ್ ಅಂತ. ರವಿಚಂದ್ರನ್, ಎಲ್ಲಿಂದ ಅಣ್ಣ? ಕುಶಾಲ್ ನಗರ. ಕುಶಾಲ್ ನಗರ. ತಮ್ದು ಏನೇನ್ ಬೆಳೆ ಇದೆ ಅಂತ ಹೇಳ್ಬೋದಾ ಸರ್? ಆಕ್ಚುಲಿ ನಾನು ಇಂಡಿಯನ್ ಪೊಟಾಶ್ ಫರ್ಟಿಲೈಸರ್ ಕಂಪನಿ ಮಾರ್ಕೆಟಿಂಗ್ ಆಫೀಸರ್. ನಾವು ಮಡಿಕೆ ಇದು ಕೊಡಗು ಡಿಸ್ಟ್ರಿಕ್ಟ್ ಕೊಡ್ದು ನಾವು ಸಪ್ಲೈ ಕೊಡ್ತೀವಿ ಸರ್. ಓಹೋ, ಹಾಗೆ ಹಾಗೆ. ಇದು ಮೊದಲನೇ ಸಲ ಆಕಾಶವಾಣಿಯಲ್ಲಿ ಸರ್ವೆ ಸಿಕ್ಕಿರುತ್ತೆ. ನಾವು ರೈತ ಕುಟುಂಬದ, ನಮ್ಮನ್ನು ಪ್ರಾಪರ್ ಕೋಲಾರ ಜಿಲ್ಲೆ. ನಾವು ರಾಗಿ ನೇರಳೆ ನಮ್ದು ಮಳೆ ಆಧಾರಿತ. ನೀವು ರೇಡಿಯೋನ ಹೇಗ್ ಕೇಳ್ತೀರಿ? ನ್ಯೂಸ್ ಆನ್ ಏರ್ ಆಪ್ ನಲ್ಲಿ ಕೇಳ್ತೀರಾ ಅಥವಾ ರೇಡಿಯೋದಲ್ಲೇ ಕೇಳ್ತೀರಾ? ಇಲ್ಲ ಸರ್, ನಮ್ಗೆ ಆಕ್ಚುಲಿ ಫ್ರೀ ಟೈಮ್ ಆದಾಗೆಲ್ಲ ರೇಡಿಯೋ ಕೇಳ್ತೀವಿ ಸರ್ ನಾವು. ಅಲ್ಲ, ಮೊಬೈಲ್ ಅಲ್ಲಿ ಕೇಳ್ತೀರಾ ಅಥವಾ ರೇಡಿಯೋ? ಮೊಬೈಲ್. ತಾವೇನು ಓದಿದ್ರಿ ರವಿಚಂದ್ರನ್ ಅವ್ರೆ? ಸರ್, ನಾನು MSc ಅಗ್ರಿಕಲ್ಚರ್. ಓಹೋ, ಸರಿನೇ ಸರಿನೇ. ನೋಡಿ, ಅದು ನಮ್ಮ ಸ್ನೇಹಿತರು ಕೆಲವೊಬ್ರು ಹೇಳ್ತಾರೆ, ಬರೀ ರೈತರಿಗಲ್ದಲ್ಲೇ ಪದವಿ ಮಾಡ್ಕೊಂಡಿರೋರಿಗೂ ಅಗ್ರಿ ಗ್ರಾಜ್ಯುಯೇಟ್ಸ್ಗೂ ಒಂಥರ ಚುರುಕು ಮುಟ್ಟಿಸುವ ವಿಷಯಗಳು ಸಿಗ್ತಾ ಇರ್ತವೆ ಅಂತ. ಅದು ಮಾಧ್ಯಮಗಳಲ್ಲಿ ಹಾಗೆ, ಬರೀ ರೇಡಿಯೋ ಅಂತಲ್ಲ, ಪತ್ರಿಕೆ ಅಂತಲ್ಲ ಅಲ್ವಾ? ಎಲ್ಲೆಲ್ಲೋ ಎಲ್ಲೆಲ್ಲೋ ಸಿಗ್ತಾ ಇರುತ್ತೆ, ಹುಡುಕ್ತಾ ಇರಬೇಕು ಒಂಥರ, ಅದರಲ್ಲಿ ತೊಡಸ್ಕೋಬೇಕು. ನಾವು ಕೃಷಿ, ನಾವು ಕೃಷಿಕರಾಗಿ ಕೃಷಿಯಲ್ಲೇ ಪದವಿ ಪಡೆದಿರೋದು ನಮಗೂ ಒಂಥರ ಅಲ್ವಾ ಸಂತೋಷ. ಮತ್ತೆ ಅದೇ ಫೀಲ್ಡ್ ಅಲ್ಲೇ ಕೆಲಸ ಮಾಡ್ತಿದೀವಿ ಅನ್ನೋದು ಓಕೆ. ಒಂದು ಆಸಕ್ತಿದಾಯಕವಾದ ಪ್ರಶ್ನೆ ಕೇಳ್ತೀನಿ. ನೀವು ಅಗ್ರಿ ಗ್ರಾಜುಯೇಟ್ಸ್ ಆಗಿರೋದ್ರಿಂದ, ಅಗ್ರಿ ಗ್ರಾಜುಯೇಟ್ ಆಗಿರೋದ್ರಿಂದ ನಿಮ್ಗೆ ಒಂದು ಪ್ರಶ್ನೆ. ನಮ್ಮ ಕೊಡಗಿನಲ್ಲಿ ಒಂದು ಬೆಳೆ ವ್ಯಾಪಕವಾಗಿ ಬೆಳೆಯಲಾಗ್ತಾ ಇದೆ, ಅದಕ್ಕೂತ್ರ ಕಾಳುಮೆಣಸು. ಕಾಳುಮೆಣಸಿಗೆ ಸಂಬಂಧಿಸಿದಂತ ಮತ್ತೊಂದು ಬೆಳೆ ಇದೆ, ಇಲ್ಲಿ ಅಷ್ಟೊಂದು ಬೆಳೆಯೋದಿಲ್ಲ, ಹೊರಗಡೆ ಜಿಲ್ಲೆಗಳಲ್ಲಿ ಬೆಳೆಯಲಾಗ್ತಾ ಇದೆ, ಅದು ಬಳ್ಳಿನೇ. ಯಾವ್ದದು ಅಂತ ಹೇಳ್ಬೋದಾ? ಆದ್ರೆ ಅದರಲ್ಲಿ ಕಾಳು ಬರೋದಿಲ್ಲ, ಹೂ ಬರುತ್ತೆ, ಕಾಳು ಬರೋದಿಲ್ಲ. ಇದೇ ರೀತಿಯಲ್ಲಿ ಎಲೆಗಳಿರ್ತವೆ, ಇದೇ ರೀತಿಯ ಬಳ್ಳಿ ಇರುತ್ತೆ, ಅದನ್ನ ಜನ ಉಪಯೋಗಿಸ್ಕೊಳ್ತಾರೆ, ಜನ ಉಪಯೋಗಿಸ್ಕೊಳ್ತಾರೆ. ನಿಮ್ಗೆ ಅರ್ಧಕ್ಕರ್ಧ ಉತ್ತರ ಸಿಕ್ಕಿದೆ ಅಂತ ಅನಿಸ್ತು. ಅಂದ್ರೆ ವೀಳ್ಯದೆಲೆ ಒಂದು, ಹೌದು ವೀಳ್ಯದೆಲೆನೆ, ವೀಳ್ಯದೆಲೆನೆ, ವೀಳ್ಯದೆಲೆ ಇದೇ ಇದೇ ಒಂದು ಸ್ಪೀಸೀಸ್ ಅಲ್ಲಿ ಅಲ್ವಾ? ಹೌದು, ಇದೇ ಕುಟುಂಬಕ್ಕೆ ಸೇರಿರುವ ಬಳ್ಳಿ. ಯಾವ್ದು ಕುಟುಂಬ ಅಂತ ಹೇಳ್ಬೋದಾ? ನಮ್ಮ ಶ್ರೋತೃಗಳಿಗೆ ಗೊತ್ತಾಗ್ಲಿ ನಿಮ್ ಕಡೆಯಿಂದ. ಕುಟುಂಬ ಪೈಪರೇಸಿ. ಹೌದು, ಸರಿಯಾಗಿ ಹೇಳಿದ್ರಿ. ಪೈಪರೇಸಿ, ಪೈಪರ್, ಪೈಪರ್ ನೈಗ್ರಮ್ ಅಥವಾ ನಿಗ್ರಮ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಇದಕ್ಕೆ ಏನಂತ ಕರಿಬಹುದು ವೀಳ್ಯದೆಲೆಗೆ? ವೈಜ್ಞಾನಿಕ ಹೆಸರು ಬೀಟಲ್ ವೈನ್. ಕರೆಕ್ಟ್ ಅಲ್ಲ, ಬೀಟಲ್ ವೈನ್ ಇಂಗ್ಲಿಷ್ ಎಂದು. ವೈಜ್ಞಾನಿಕ ಹೆಸರು? ವೈಜ್ಞಾನಿಕ ಹೆಸರು ಪೈಪರ್. ಪೈಪರ್ ಸಟೈವ ಇಲ್ಲ, ಪೈಪರ್ ಬೀಟ್ಲೆ, ಬಿಇಟಿಎಲ್ಇ. ಹೌದು, ಚೆನ್ನಾಗಿ ಸ್ಪಂದಿಸಿದ್ರಿ, ಖುಷಿ ಆಯ್ತು ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ. ನಮ್ಮ ಸ್ನೇಹಿತರು ಸತ್ಯಕುಮಾರ್ ಅಂತ ಇದಾರೆ, ಎಪಿಸಿಎಂಎಸ್ ಕುಶಾಲ ನಗರದಲ್ಲಿ ಅವರು ಕೆಲಸ ಮಾಡ್ತಿರೋದು. ನಿಮ್ ಜೊತೆ ಮಾತಾಡ. ಇಲ್ಲ ಇಲ್ಲ, ಬೇರೆಯವರಿಗೆ ಬೇರೆಯವರಿಗೆ ಅವಕಾಶ ಇರಲಿ, ಇನ್ನೊಂದ್ಸಾರಿ ಮಾತಾಡಿನ. ಆಕಾಶವಾಣಿ ಕಡೆಗೆ ಬನ್ನಿ, ನಿಮ್ದು ಬೇಕಾದ್ರೆ ಜಾಹೀರಾತು ಅದನ್ನೆಲ್ಲ ತೆಗೆದುಕೊಳ್ಳಿಕ್ಕೆ ಪ್ಲಾನ್ ಇಟ್ಕೊಳ್ಳಿ. ಒಂದ್ಸರಿ ಸಂಪರ್ಕ ಮಾಡಿದ್ದೀವಿ ಸರ್ ನಮ್ಮ ಕಂಪನಿ ಕಡೆಯಿಂದ. ಇಲ್ಲ, ಅನುಕೂಲ ಆಗುತ್ತೆ, ಕೆಲವೊಂದು ಕಾರ್ಯಕ್ರಮಗಳನ್ನ ನೀವು ಪ್ರಯೋಜನ ಮಾಡಬಹುದು. ಇದು ಬರೀ ಕೊಡಗಲ್ದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ರೈತರು ಕೇಳೋದ್ರಿಂದ ಅನುಕೂಲ ಆಗ್ತದೆ ನಿಮ್ಮ ಸಂಸ್ಥೆಗೂ. ಧನ್ಯವಾದ, ನಮಸ್ಕಾರ. ನಿಮ್ಮ ಗೆಳೆಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ. ಒಳ್ಳೇದು, ನಮಸ್ಕಾರ. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ರೈತರಲ್ದಲ್ಲೇ ನೋಡಿ ಕೃಷಿ ಪದವೀಧರನ್ನು ಸಂಪರ್ಕ ಮಾಡಿದ್ದಾರೆ, ಅವರು ಕೃಷಿಯಲ್ಲಿ ನಿರತರಾದವರೇ. ಮುಂದಿನ ಕರೆ. ನಮಸ್ಕಾರ, ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು? ನಮಸ್ಕಾರ, ಹಾಸನ ಜಿಲ್ಲೆ ಮಾತಾಡ್ಬೋದಾ? ಹಾಸನ ಜಿಲ್ಲೆ ಬೇಡ ಅಂತ ಹೇಳಿಲ್ವಾ ಚಂದ್ರಶೇಖರ್ ಅವರೇ? ಬೇಡ ಬೇಡ, ಕೊಡಗು ಜಿಲ್ಲೆಯ ರೈತರಿಗೆ ಪ್ರಾಶಸ್ತ್ಯ ಅಂತ ಹೇಳಿದಾಗ ಮತ್ತೆ ಮಾತಾಡ್ಬೋದಂತ ಬೇಡ ಬೇಡ. ಚಿತ್ರಕಾವೇರಿಯಲ್ಲಿ ಮಾತಾಡಿ. ನಮಸ್ಕಾರ. ನಮ್ಮ ಶ್ರೋತೃಗಳು ಎಷ್ಟು ಕುತೂಹಲದಿಂದ ಕೇಳ್ತಾರೆ ನೋಡಿ, ನಾವು ಮಾತಾಡ್ಬೋದಂತ ಅಷ್ಟು ಆಸಕ್ತಿ ಇದೆ. ನಿಮ್ಮ ಆಸಕ್ತಿಗೆ ನಾವು ಶರಣು ಅಂತ ಹೇಳ್ತೀವಿ. ಶ್ರೋತೃಗಳೇ ಬೇಸರ ಮಾಡ್ಕೋಬೇಡಿ, ಇದು ಕೊಡಗು ಜಿಲ್ಲೆಯ ಕೃಷಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಒಳ್ಳೆಯದಂತ ನಮ್ಮ ಅಭಿಪ್ರಾಯ, ಮತ್ತು ನಾವು ಇನ್ನಷ್ಟು ವಿಷಯಗಳನ್ನು ತೆಗೆದುಕೊಳ್ಳಿಕ್ಕೆ ಪ್ರಯೋಜನ ಆಗ್ತದೆ. ಮುಂದಿನ ಕರೆ. ವ್ಯತ್ಯಾಸ ಆಯಿತು, ಮಾತಾಡಿ ಸಂಪರ್ಕ ಮಾಡಿ ಶ್ರೋತೃಗಳೇ. 08-2-7-2-2-0-0-0-6 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ನೇರ ಪ್ರಸಾರದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ. ನಮಸ್ಕಾರ ಹೇಳಿ, ಯಾರು ತಾವು? ಹಲೋ. ತಮ್ಮ ಹೆಸರು? ರಾಮಯ್ಯ. ರಾಮಯ್ಯ. ರಾಮಯ್ಯ ಅವ್ರು ಎಲ್ಲಿಂದ? ಚರಂಜೇಟಿ ಸರ್. ಎಲ್ಲಿಂದ? ಚರಂಜೇಟಿ. ಚರಂಜೇಟಿ ಯಾವ ತಾಲೂಕು? ಮಡಿಕೇರಿ ತಾಲೂಕು, ಚರಂಜೇಟಿ ಚಟ್ಟಿಮಣಿ ಪೋಸ್ಟ್. ಚಟ್ಟಿ ಚಟ್ಟಿಮಣಿ. ಹೌದು ಸರ್. ಏನ್ ಮಾಡ್ತೀರಿ ರಾಮಯ್ಯ ಅವರೇ? ಕೃಷಿ ಸರ್, ನಮ್ದು ಕಾಫಿ ಏಲಕ್ಕಿ ಸ್ವಲ್ಪ ಉಂಟು. ನಿಮ್ದೇ ತೋಟ ಇದೆ ಮತ್ತೆ ಬೇರೆ ಏನಾದ್ರೂ? ವೆನಿಲಾ ಇದೆ. ವೆನಿಲಾ ಇದೆ? ಹೌದು ಹೌದು. ಎಷ್ಟಿದೆ ವೆನಿಲಾ? ವೆನಿಲಾ ಒಂದು ಸ್ವಲ್ಪ ಒಂದು 10 kg ಸಿಕ್ಕಬಹುದು ವರ್ಷ. 10 kg? 10 kg ಹತ್ತಿರ ಬೀನ್ಸ್ ಬರ್ಬೋದು ಅಂತ ಕಾಣುತ್ತೆ. ಪರವಾಗಿಲ್ಲ ಪರವಾಗಿಲ್ಲ. ಎಷ್ಟು ಎಕರೆ ತೋಟ ಇದೆ ರಾಮಯ್ಯ ಅವರೇ? ಎಷ್ಟು ಎಕರೆ ತೋಟ ಇದೆ ತಮ್ದು? ನಮ್ದೊಂದು 6-7 acres ಇದೆ ಸರ್. ಹೌದಾ? ಹೌದು. ಕಾಫಿ, ಕಾಳುಮೆಣಸು, ಆಮೇಲೆ ಕಾಳುಮೆಣಸು, ಆಮೇಲೆ ಏಲಕ್ಕಿ ಸ್ವಲ್ಪ ಇದೆ. ಏಲಕ್ಕಿ, ಆಮೇಲೆ ಕಿತ್ಲೆ. ಹೌದು, ಏಲಕ್ಕಿ ಸ್ವಲ್ಪ ಇದೆ. ಕಿತ್ಲೆ ಇದೆಯಾ? ಕಿತ್ತಳೆ ಸ್ವಲ್ಪ ಸ್ವಲ್ಪ ಇದೆ ಎಡೆ ಎಡೆ ತೋಟದಲ್ಲಿ. ದನಕರುಗಳು ಇಟ್ಕೊಂಡಿದ್ರ ಹಸುಗಳು? ದನಕರುಗಳು ಇದೆ ಸರ್, ನಮ್ಮದು ನಾಲ್ಕು ಇದೆ. ಓ, ನಾಲ್ಕು ಕೈವ ಹಸುಗಳಿಂದ ಎರಡು ಉಂಟು. ಗದ್ದೆ ಗದ್ದೆ ಮಾಡ್ತೀರಾ? ಹೌದು, ಗದ್ದೆ ಮೇಲೆ ಮೂರು ಎಕರೆ ಜಮೀನು ಇದೆ. ಓ ಓ, ಈ ವರ್ಷ ನಾವು ಜಮೀನಿಗೆ ಪೂರ್ತಿ ಒಂದು ಎರಡು ಎಕರೆಯಷ್ಟು ಜೋಳ ಹಾಕಿದ್ದು. ಹೌದಾ? ಓ ಓ, ಜೋಳ ಹಾಕಿದೆ ಸರ್ ಈ ವರ್ಷ. ಜೋಳ ಮೇವಿಗೆ ಅಥವಾ? ಹೌದು, ಮೇವಿನ ಜೋಳ. ಕೋಳಿ ಫಾರಂ ಇದೆ. ಕೋಳಿ ಫಾರಂ ಅದಕ್ಕೆ ಫೀಡ್ ಬೇಕಂತ ಹೇಳ್ಬಿಟ್ಟು ನಮ್ಮ ಮಗ ಹಾಕಿದ್ದಾನೆ. ಸರಿ ಸರಿ ಸರಿ, ನಿಮ್ಮ ಸಂಖ್ಯೆನೇ ಹೇಳಿ ರಾಮಾಯ್ಯನವ್ರೆ. 87 62. ಇನ್ನೊಂದ್ ಸರಿ? 87 97 87 62. 87 62. 92 92 92. ಹಾ ಹಾ, 87 62 92. ಹಾ ಹಾ, 27 25. 27 25. ಹೌದು ಸರ್, ಹೌದು. ಓಕೆ ಓಕೆ, ಅದು ಕೆಲವೊಂದು ಅಕ್ಷರಗಳು ಸ್ಪಷ್ಟವಾಗಿ ಕೇಳಲಿಲ್ಲ, ಹಾಗಾಗಿ 87 62. ಸರಿಯಾಗಿದೆ ಸರಿಯಾಗಿದೆ. ಓಕೆ, ಮನೆ ಬಂದಿದೆ ಸರ್ ನಿಮ್ಮ ಹಾಸಿಗೆ. ಹೌದಾ? ಇಪ್ಪತ್ತೈದಂತಾಗಿ ಬಂದಿದೆ. ನಮ್ಮ ಜಾಹೀರಾತು ಕೊಡ್ಲಿಕ್ಕಿತ್ತು, ನಮ್ಮ ಹಬ್ಬದ ಚಳ್ಳಿಟ್ಟೆ ಹಬ್ಬ. ಸರಿನೇ, ಒಳ್ಳೇದಾಯ್ತು ಒಳ್ಳೇದಾಯ್ತು. ಹೌದು, ಬಂದು ಕೊಟ್ಟು ಹೋಗಿದೆ, ಅದು ಇದಾಗಿದೆ, ಪ್ರಸಾರ ಆಗಿದೆ. ನಿಮ್ಮ ದರ್ಶನ ನಮ್ಗೆ ಆಗ್ಲಿಲ್ಲ. ಹೌದು, ಎರಡು ದಿವಸ ಪ್ರಸಾರ ಆಗಿದೆ ಸರ್. ಅದು ನಿಮ್ಮ ದರ್ಶನ ನಮ್ಗೆ ಆಗ್ಲಿಲ್ಲ. ನಿಮ್ಮ ದರ್ಶನ ನಮ್ಗೆ ಆಗ್ಲಿಲ್ಲ, ಹಾಗಾಗಿ ಸಂತೋಷ್ ಅವ್ರ ಇದ್ರಲ್ಲಿ ಇದ್ರ. ಸಂತೋಷ್ ಅವರು ಮಾತಾಡಿಬಿಟ್ಟು. ಒಳ್ಳೇದು ಒಳ್ಳೇದು ಒಳ್ಳೇದು. ಹೌದು, ಕಾಲೂರು ಸಂತೋಷ್. ಒಳ್ಳೇದು. ಈಗ ಪ್ರಶ್ನೆ ತಮಗೆ. ಆಯ್ತು ಸರ್, ಆಯ್ತು. ಒಂದು ಕೆಲವೊಂದ್ ಸಾರಿ ಜೇನು ನೊಣಗಳ ಕಡಿತದಿಂದ ಅಥವಾ ಜೇನು ನೊಣಗಳು ಹೆಚ್ಚಿಗೆ ದಾಳಿ ಮಾಡಿದ್ರೆ ಅಪಾಯ ಆಗ್ಬಿಡುತ್ತಲ್ವಾ? ಹೌದು. ಈಚೆಗೆ ಒಬ್ರು ಬಹಳ ಜವಾಬ್ದಾರಿ ಇರೋ ವ್ಯಕ್ತಿ, ಸಮಾಜದಲ್ಲಿ ಒಂಥರ ಗುರುತಿಸಿಕೊಂಡ ವ್ಯಕ್ತಿ ಈ ನೊಣಗಳ ಜೇನು ನೊಣಗಳ ದಾಳಿಯಿಂದ ತೀರ್ಕೊಂಬಿಟ್ರು. ಹೌದು ಹೌದು. ಅವರು ಕಾಫಿ ಮಂಡಳಿಯ ಅಧ್ಯಕ್ಷರಾಗಿದ್ರು. ಅವರ ಹೆಸರೇನು ಅಂತ ಅನ್ಕೊಂಡು ಹೇಳ್ಬೋದಾ? ಮೊದಲು ಜೇನು ಕೃಷಿಕರಲ್ಲ? ಇಲ್ಲ, ಕಾಫಿ ಬೆಳೆಗಾರರವರು. ಇಲ್ಲ, ಬೋಸ್ ಮಂದಣ್ಣವ್ರು. ಅದೇ ಬೋ ಇಂದನು ಶುರುವಾಗುತ್ತೆ. ಬೋಸ್ ಮಂದಣ್ಣವರು ಚೆನ್ನಾಗಿದ್ದಾರೆ, ಅಲ್ಲೇನು ಸಮಸ್ಯೆ ಇಲ್ಲ ಅಲ್ಲಿ. ಹೌದು ಹೌದು, ನೋಡಿ ನನಗೆ ಸುಮಾರು ಜನರ ಬೆಳೆಗಾರರು ಪರಿಚಯ ಇದೆ ಸರ್. ಕಾಫಿ ಮಂಡಳಿ, ಕಾಫಿ ಮಂಡಳಿ ಅಧ್ಯಕ್ಷರಾಗಿದ್ರು ಯಾರಂದ್ರೆ MS ಭೋಜೇಗೌಡರು. ಇಲ್ಲ, ಅದೇ ಈಗ ಆಗಿದ್ದ ಅಧ್ಯಕ್ಷರು ತೀರ್ಕೊಂಡ್ರು ನೊಣಗಳ ಜೇನು ನೊಣಗಳ ದಾಳಿಯಿಂದ. MS ಭೋಜೇಗೌಡರು. ಹೌದೌದು, ಆಗ್ಲಿ. ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಸಮಯ ಇಲ್ಲ, ಹಾಗಾಗಿ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸಿದ್ವಿ. ಮುಂದಿನ ಪ್ರಸಾರಕ್ಕಾಗಿ ತಾವೆಲ್ಲ ಸಹಕರಿಸಿ ಅಂತ ಅಂದ್ಕೊಂಡು ಕೋರ್ಕೊಳ್ತಾ, ಸಂಪರ್ಕ ಮಾಡಿದ ಆಲಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಅರುಣ ಪದವಿ ಪೂರ್ವ ಕಾಲೇಜು ಚೇರಂಬಾಣೆ ಇಲ್ಲಿ 2022-23 ಸಾಲಿನ ಪ್ರವೇಶಾತಿ ಆರಂಭಗೊಂಡಿದೆ. ಅರುಣ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಎಲ್ಕೆಜಿಯಿಂದ 7ನೇ ತರಗತಿ, ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ 8ರಿಂದ 10ನೇ ತರಗತಿ ಹಾಗೂ ಕಾಲೇಜಿನಲ್ಲಿ ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಕ್ಕೆ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ದಾಖಲಾತಿ ಆರಂಭಗೊಂಡಿದೆ. ಉತ್ತಮ ಬೋಧಕ ವೃಂದದೊಂದಿಗೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ಆದ್ಯತೆ ನೀಡಲಾಗುವುದು. ಶಾಲಾ ವಾಹನ ವ್ಯವಸ್ಥೆ ಇರುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 9449118419 9480788 6 8970999986. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೆ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ರತಿ ವರ್ಷನೂ ಈ ಮಕ್ಕಳಿಗೆ ಎರಡೆರಡು ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ. ಗೋಣಿಗೊಪ್ಪದ ಲುಲ್ಲು ಬಜಾರ್ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೊಳ್ಳೋಣ. ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ಪಿಕಾಕ್, ಮಿಲ್ಟನ್, ಟಪ್ಪರ್ ವೇರ್ ನ ಲಂಚ್ ಬಾಕ್ಸ್, ಪಾಪಿ, ಅಂಬ್ರೆಲಾ, ನವನೀತ್ ಕ್ಲಾಸ್ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ. ಲುಲ್ಲು ಬಜಾರ್, ಪೂಜಾರಿ ಆರ್ಕೇಡ್, ಗೋಣಿಗೊಪ್ಪ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಎಲ್ಲಾ ಕಡೆ ಫುಡ್ ಟೇಸ್ಟ್ ಮಾಡಾಯ್ತು, ಆದ್ರೆ ಹೋಟೆಲ್ ಗ್ರೀನ್ ಲ್ಯಾಂಡ್ ಫುಡ್ ಮುಂದೆ ಯಾವ್ದೂ ಇಲ್ಲ. ಗ್ರೀನ್ ಲ್ಯಾಂಡ್ ನ ಪತ್ತಲ್ ಅಂದ್ರೆ ಆಹ, ಬಾಯಲ್ಲಿ ನೀರ್ ಬರುತ್ತೆ. ಗಮಗಮಿಸುವ ಚಿಕನ್, ಮಟನ್ ಬಿರಿಯಾನಿ, ತಂದೂರಿ, ಎಲ್ಲ ರೀತಿಯ ಚೈನೀಸ್ ಫುಡ್ಗಳು, ಫಿಶ್ ಸ್ಪೆಷಲ್, ಎಲ್ಲದಕ್ಕೂ ಹೋಟೆಲ್ ಗ್ರೀನ್ ಲ್ಯಾಂಡ್, ಮಂಗಳೂರು ರೋಡ್, ಮಡಿಕೇರಿ. ಡ್ಯಾಡ್, ನೆಕ್ಸ್ಟ್ ವೀಕ್ ಮದ್ವೆ, ಸ್ಯಾರಿ ತಗೊಳ್ಳೋಕೆ ಬೆಂಗಳೂರು ಅಥವಾ ಕಂಚಿಗೆ ಹೋಗೋಣವಾ? ಅಲ್ಲಿಗೆಲ್ಲ ಯಾಕೆ, ನಮ್ಮ ಹಾಸನದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ರತ್ನಂ ಸಿಲ್ಕ್ಸ್. ಅಲ್ಲಿ ಅವರ ನೇಯ್ಗೆಯಲ್ಲೇ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಇದೆ. ಎಲ್ಲ ಹೋಲ್ಸೇಲ್ ರೇಟ್ ನಲ್ಲೇ ಕೊಡ್ತಾರೆ. ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ. ಅತ್ಯುತ್ತಮ ಕ್ವಾಲಿಟಿಯ ಈಗಿನ ಫ್ಯಾಷನ್ಗೆ ಅನುಗುಣವಾದ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್. ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್, ಮೇನ್ ರೋಡ್, ವಿರಾಜಪೇಟೆ. ಈ ಕುಟ್ ಫರ್ನಿಚರ್ ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ರೂಪಾಯಿ ಹಾಗೂ 49,999 ರೂಪಾಯಿಗೆ ಲಭ್ಯ. ಟಿ ಕುಟ್ ಫರ್ನಿಚರ್, ಕಾರೆಕಾಡ್, ನಾಪಕ್ಲು. ಅಭಿಲಾಷ್ ಸ್ಟೋರ್ ನಲ್ಲಿ ಪ್ರಿಸ್ಟೀಜ್ ಸ್ವಚ್ಛ ಗ್ಯಾಸ್ ಸ್ಟೌವ್ ಮತ್ತು ಕುಕ್ಕರ್ ಇದೀಗ ಲಭ್ಯವಿದೆ. ಪ್ರೀತಿ, ಬಟರ್ಫ್ಲೈ, ವಿಡಿಯನ್ ಕಂಪನಿಯ ಗ್ಯಾಸ್ ಸ್ಟೌವ್ ಹಾಗೂ ಮಿಕ್ಸಿಗಳಿಗೆ ಅಪ್ ಟು 30% ಡಿಸ್ಕೌಂಟ್. ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿಗಳಿಗೆ ಇಎಂಐ ಆಫರ್. ಬಜಾಜ್ ಫೈನಾನ್ಸ್, ಟಿವಿಎಸ್, ಫಿನ್ಲ್ಯಾಬ್ಸ್, ಡೆಬಿಟ್ ಕ್ರೆಡಿಟ್ ಕಾರ್ಡ್ ಗಳಿಗೆ ಇಎಂಐ ಲಭ್ಯ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ರೀ, ನೆಕ್ಸ್ಟ್ ಮಂತ್ ನನ್ ಕಸಿನ್ ಮದ್ವೆ ಇದೆ ಅಲ್ವಾ, ಅದಕ್ಕೆ ನಿಮ್ಗೆ ಬ್ಲೇಜರ್ ಸೂಟ್ ಪರ್ಚೇಸ್ ಮಾಡ್ಬೇಕು. ಎಲ್ಲಿ ಮಾಡೋದು? ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ವಿರಾಜಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಲ್ಲಿ ಖರೀದಿಸೋಣ. ಇದೀಗ ಪೀಟರ್ ಇಂಗ್ಲೆಂಡ್ ಶೋರೂಮ್ ಹೊಸ ರೂಪ ಕಲ್ಪನೆಯೊಂದಿಗೆ ರೀಲಾಂಚ್ ಆಗಿದೆ. ಅಲ್ಲಿ ಹೊಸ ಹೊಸ ಮಾದರಿಯ ಬ್ಲೇಜರ್ ಸೂಟ್ ಕೂಡ ಲಾಂಚ್ ಮಾಡಿದ್ದಾರೆ. ಸ್ಪೆಷಲ್ ಆಫರ್ ನಲ್ಲಿ ಶಾಪಿಂಗ್ ಫ್ರೀ ಕೂಡ ಮಾಡಬಹುದು. ಪೀಟರ್ ಇಂಗ್ಲೆಂಡ್ ಶೋರೂಮ್, ಮೂರ್ನಾಡ್ ರೋಡ್ ಜಂಕ್ಷನ್, ವಿರಾಜಪೇಟೆ. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 776-000-4356. ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ನನ್ನ ಪ್ರೀತಿಯ ಡಾರ್ಲಿಂಗ್. ವಾವ್, ಸೂಪರ್! ನೀವು ರಿಂಗ್ ತಗೊಳಕ್ಕೆ ಹೋಗಿ ನೆಕ್ಲೆಸ್ ತಂದಿದ್ದೀರಾ? ಕುಶಾಲ್ ನಗರದ ವಿಲ್ಕೋ ಗೋಲ್ಡ್ ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಪ್ರತಿ ಗ್ರಾಮ್ ಮೇಲೆ 100 ರೂಪಾಯಿಗಳ ಡಿಸ್ಕೌಂಟ್ ಆಫರ್ ಇದೆ. ಇಂಥ ಚಾನ್ಸ್ ನಾವು ಮಿಸ್ ಮಾಡ್ಕೋಬಾರ್ದಲ್ವಾ? ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, BM ರೋಡ್, ಕುಶಾಲನಗರ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಗೋಣಿಗೊಪ್ಪ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ಉತ್ತಮ ಗುಣಮಟ್ಟದ ಕಳೆ ಕುಚ್ಚುವ ಯಂತ್ರಗಳು, ಕೀಟನಾಶಕಗಳು, ಸಿಂಪರಣಾ ಯಂತ್ರಗಳು, ಕಾಫಿ ತುಂಬಿಸುವ ಪ್ಲಾಸ್ಟಿಕ್ ಚೀಲಗಳು, ಟಾರ್ಪಾಲಿನ್ಸ್, ಎಲ್ಲ ವಿಧದ ನೀರಾವರಿ ಪಂಪ್ ಸೆಟ್ಗಳು ಲಭ್ಯ. ಅಲ್ಲದೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಸ್ಕಿಪ್ಪರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಲಭ್ಯ. ನಮ್ಮಲ್ಲಿ ಮನೆ ಬಳಕೆ ಹಾಗೂ ವಾಣಿಜ್ಯ ಬಳಕೆಯ ಜನರೇಟರ್ ಕೂಡ ದೊರೆಯುತ್ತದೆ. ಸಂಪರ್ಕಿಸಿ ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಪ್ಲಾಂಟರ್ಸ್ ನೀಡ್ಸ್, ಆಪೋಸಿಟ್ ಕಾರ್ಪೊರೇಷನ್ ಬ್ಯಾಂಕ್, ಬೈಪಾಸ್ ರೋಡ್, ಗೋಣಿಗೊಪ್ಪಲ್. ಕಾಲ್ 0827429870. ಮೊಬೈಲ್ 9972218440 ಅಥವಾ 9448448744. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಷೀನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಬಲಮುರಿ ಗ್ರಾಮದ ಕೊಟ್ಟಕೇರಿಯನ ಮೋಹನ್ ಮತ್ತೆ ವರ್ಷಿತಾ ದಂಪತಿಗಳ ಕೂಸು ಚಾರ್ವಿನ ಸುರುನ ವರ್ಷದ ಹುಟ್ಟುಹಬ್ಬ ಇಂದು. ಚಾರ್ವಿಗೆ ಕುಲದೇವರು ವೆಂಕಟರಮಣ ಸ್ವಾಮಿ, ಹಂಗೆ ಊರ ದೇವರ ಆಶ್ರಮದ ಯಾಗಳು ಇರ್ಲಿತ ಶುಭ ಹಾರೈಸ್ತೋಳೋ ಅಪ್ಪ ಅಮ್ಮ, ದೊಡ್ಡಪ್ಪ ಕೊಟ್ಟಕೇರಿಯನ ಲೋಹಿತ್, ದೊಡ್ಡಮ್ಮ ಸಂಧ್ಯಾ, ಅಕ್ಕ ದೀಕ್ಷಾ, ಕೊಟ್ಟಕೇರಿಯನ ಕುಟುಂಬಸ್ಥರು, ಮಾವನ್ ಮನೆ ಅವ್ವ ಪೊನ್ನಚ್ಚನ ತೀರ್ಥಕಲಾ, ಮಾವ ಲಿಖಿನ್ ಪೊನ್ನಚ್ಚನ ಕುಟುಂಬಸ್ಥರು, ಅತ್ತೆ ಕೂಡಕಂಡಿ ಉಷಾ, ಮಾವ ಅರುಣ್, ಮಕ್ಕ ಮದನ್ ಮಿಥುನ್, ಹಂಗೆ ಉಡುದೋಳಿರ ಕುಟುಂಬಸ್ಥರು. ಚಾರ್ವಿ, ಹ್ಯಾಪಿ ಬರ್ತ್ಡೇ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 776-000-4356. ಜಿಲ್ಲೆಯ ಸಿಇಟಿ, ಜೆಇಇ, ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ವಿರಾಜಪೇಟೆಯಲ್ಲಿ ಚಾಣಕ್ಯ ಕೋಚಿಂಗ್ ಸೆಂಟರ್ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಪ್ರಖ್ಯಾತ ಪ್ರಾಧ್ಯಾಪಕರ ತಂಡವು ಸಿಇಟಿ, ಜೆಇಇ, ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಿದೆ. ಕಡಿಮೆ ಶುಲ್ಕ ಹಾಗೂ ಪಿಜಿ ಸೌಲಭ್ಯದೊಂದಿಗೆ ತರಗತಿಗಳು May 19 ಆರಂಭಗೊಳ್ಳಲಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277-496-007. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು. ನಮ್ಮಲ್ಲಿ ECG, ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ಫಲಿತಾಂಶ ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಕಾಲ್ 9036090330. ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ನನ್ನ ಪ್ರೀತಿಯ ಡಾರ್ಲಿಂಗ್. ವಾವ್ ಸೂಪರ್, ನೀವು ರಿಂಗ್ ತಗೊಳಕ್ಕೆ ಹೋಗಿ ನೆಕ್ಲೆಸ್ ತಂದಿದ್ದೀರಾ. ಕುಶಾಲ್ ನಗರದ ವಿಲ್ಕೋ ಗೋಲ್ಡ್ ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಪ್ರತಿ ಗ್ರಾಮ್ ಮೇಲೆ 100 ರೂಪಾಯಿಗಳ ಡಿಸ್ಕೌಂಟ್ ಆಫರ್ ಇದೆ. ಇಂಥ ಚಾನ್ಸ್ ನಾವು ಮಿಸ್ ಮಾಡ್ಕೋಬಾರ್ದಲ್ವಾ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, BM ರೋಡ್, ಕುಶಾಲನಗರ. ಚಟ್ಟಿಮಾನಿ ಪದಕಲು ಗ್ರಾಮದ ಅಮೆ ಮನೆ ಕುಟುಂಬಸ್ಥರು ಪದಕಲು ಗ್ರಾಮದ ಐನು ಮನೆಯಲ್ಲಿ ಇದೇ 12 ಗುರುವಾರ ರಾತ್ರಿ ಅಂಜಿಕುಟ್ಟು ಮೂರ್ತಿಗಳ ಕೋಲನ ಮತ್ತೆ 13 ಶುಕ್ರವಾರ ಹಗಲು ಶ್ರೀ ವಿಷ್ಣುಮೂರ್ತಿ, ಗುಳಿಗ, ಹಂಗೆ ದೈವಗಳ ಕೋಲನ ನಡೆಸುವೆ. ಕುಟುಂಬಸ್ಥರು, ಬಂಧು ಬಳಗದವು, ಕೊಟ್ಟ ಹೆಣ್ಣು ಮಕ್ಕ, ನೆಂಟರಿಷ್ಟರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗೋ ಕೂತ ಅಮೆ ಮನೆ ಕುಟುಂಬಸ್ಥರು ಕೇಳಿಕೊಂಡಳು. ಪೇರೂರು ಗ್ರಾಮತ್ತುಳ್ಳ ಪೇರ್ಮೆ ಬಲ್ಲತ್ನಾಡು ಶ್ರೀ ಈಶ್ವರ ಇಗುತಪ್ಪ ದೇವಸ್ಥಾನದ ಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರಿರ ಮುಂದಾಳತ್ವತ್ ಇದೇ ಪದ್ಮಂಜಂಗ ನಾರಾಚೆ ಅಷ್ಟಬಂದ ಬ್ರಹ್ಮಕಲಶಾಭಿಷೇಕ ನಡಪ. ಭಕ್ತ ಮಹಾಜನ ಬಂದಿತ್ತು ದೇವರ ಆಶ್ರದ ಪಡನೋಣಂದು ಕಟ್ಟಣಿತ್ತು. ತಕ್ಕ ಮುಖ್ಯಸ್ಥಂಗ ನಾಡಕಾರ ಪಿಂಜ ಆಡಳಿತ ಮಂಡಳಿ ಪೇರೂರು ಶ್ರೀ ಈಶ್ವರ ಇಗುತಪ್ಪ ದೇವಸ್ಥಾನ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಂಗಳ ಸಾಂಪ್ರದಾಯಿಕ ಉಡುಪಾನ ಕರ್ತ ಕುಪ್ಪಿಯ, ಬೊಳ್ತ ಕುಪ್ಪಿಯ, ಚಾಲೆ, ಮಕ್ಕಳ ಕುಪ್ಪಿಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿ ಚೌಕ, ಮುಸ್ಕೋಲಿ, ಮಂಗಳಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆ ಕಚ್ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ್ಚ, ಪೂವಯ್ಯ, 9980940022, ಇಲ್ಲೆಂಗಿ 9990707576. ಪೊನ್ನಂಪೇಟೆಯಲ್ಲಿ ಹೊಸ ಶಾಪಿಂಗ್ ವಿಸ್ಮಯ, ಲುಲ್ಲು ಶಾಪಿಂಗ್ ಸೆಂಟರ್ ಅದ್ದೂರಿ ಶುಭಾರಂಭ ಇದೆ. May 12 ಗುರುವಾರ ಬೆಳಿಗ್ಗೆ 10 AM. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಸ್ಕೂಲ್ ಬ್ಯಾಗ್ಸ್, ನೋಟ್ ಬುಕ್, ಲಂಚ್ ಬ್ಯಾಗ್, ಎಲ್ಲಾ ಸ್ಕೂಲ್ ಐಟಮ್ಸ್, ಫುಟ್ವೇರ್, ಫ್ಯಾನ್ಸಿ ಗಿಫ್ಟ್ ಐಟಮ್ಸ್, ಸ್ಟೇಷನರಿ, ಸ್ಪೋರ್ಟ್ಸ್ ಐಟಮ್ಸ್, ಕಾಸ್ಮೆಟಿಕ್ಸ್. ಈ ವಿಶಾಲ ಮಳಿಗೆಯಲ್ಲಿ ಪ್ರತಿ ಖರೀದಿಗೂ ಅಪ್ ಟು 15% ಡಿಸ್ಕೌಂಟ್. ಲುಲ್ಲು ಶಾಪಿಂಗ್ ಸೆಂಟರ್, ಪೂವಪ್ಪ ಕಾಂಪ್ಲೆಕ್ಸ್, ಬಸ್ ಸ್ಟ್ಯಾಂಡ್, ಪೊನ್ನಂಪೇಟೆ. ಬಿ ಬಡಗ ಗ್ರಾಮದ ಕೈಬಿಲ್ಲಿರ ಕುಟುಂಬಸ್ಥರು ಸೇರಿ ಶ್ರೀ ವೆಂಕಟರಮಣ ದೇವರ ಹರಸೆವೆನ ನಾಳೆ ಬುಧವಾರ ಬೆಳಿಗ್ಗೆ, ಹಂಗೆ ದೈವದ ಕೋಲನ ನಾಳೆ ರಾತ್ರಿ ಬಿ ಬಡಗ ಗ್ರಾಮಲ್ಲಿರುವ ಐನು ಮನೆಯಲ್ಲಿ ನಡೆಸುವೆ. ಕುಟುಂಬಸ್ಥರು, ಕೊಟ್ಟ ಹೆಣ್ಣು ಮಕ್ಕ, ಊರವು, ನೆಂಟರಿಷ್ಟರೆಲ್ಲ ಬಂದು ಸೇರಿ ದೇವರ ಕೃಪೆಗೆ ಪಾತ್ರರಾಗೋ ಕೂತ ಕೈಬಿಲ್ಲಿರ ಕುಟುಂಬಸ್ಥರು ಕೇಳಿಕೊಂಡಳು. ನಿಧನ ಸುದ್ದಿ ಮೂಲತ್ ಹಾತೂರು ಕಾರಳಾನ, ಗೋಳಿಕೊಪ್ಪ ಕಾವೇರಿ ಹಿಲ್ಸ್ ಲೋಸೈಂಚ. ನಿವೃತ್ತ ಉಪಾದ್ರಿ ಕೊಡಂದೇರ ಲವಾ ನಂಜಪ್ಪಾಯಿಂಗ ಇಂದು ಮರಣಪಟ್ಟಿತು. 76 ಬಯತ್ರ ಕೊಡಂದೇರ ಲವಾ ನಂಜಪ್ಪಾಯಿಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನೆ 1 AM ನಡಪ. ಆಲೂರು ದೊಡ್ಡಳ್ಳಿ ಗ್ರಾಮದ ಸುಳ್ಯಕೂಡಿ ಉಲ್ಲಾಸ್ ಅವರು ಇಂದು ನಿಧನರಾಗಿದ್ದಾರೆ. 73 ವರ್ಷ ಪ್ರಾಯದ ಸುಳ್ಯಕೂಡಿ ಉಲ್ಲಾಸ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದೊಳಗೆ ದೊಡ್ಡಳ್ಳಿ ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ತಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಗ್ರಾಮೀಣ ಭಾಗಕ್ಕೆ ಖುದ್ದಾಯಿತು ಪೋಪಂಚಿ ಜನರ ಸಮಸ್ಯೆಯನ್ನು ಕೇಟಿ ತರಂದುಕೊಂಡು ಮುಖ್ಯಮಂತ್ರಿ ಸೂಚನೆ. ಕೃಷಿ ಭೂಮಿ ಪರಿವರ್ತನೆಯ ವಿಷಯದ ಸರ್ಕಾರ ಎಚ್ಚರತ್ರ ತೀರ್ಮಾನ ತಗೊಂಡು ಕೊಡಗು ಸಂರಕ್ಷಣಾ ವೇದಿಕೆ ಹೋರಾಟ. ಸುದ್ದಿ ವಿವರ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಡ ಮೇದ ಸಾರ್ವಜನಿಕಗಳೊಂದು ಏರ ಪುಕಾರು ಕಟ್ಟು ಬಂದನುಂಡು. ಇಯಂಗಳ ನಿಯಂತ್ರಣ ಕಡತವಕ್ಕೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಕ್ಕೆ ರಾಜ್ಯತ್ರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಂಗ ಕಡಪತ್ರ ಸೂಚನೆ ಕೊಡ್ತಿತ್ತು. ನಿನ್ನಂದು ವಿಧಾನಸಭೆಯ ಸಮ್ಮೇಳನ ಸಭಾವಾಡಿಲು ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯತಿರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಸಭೆಯಲ್ಲಿ ಮುಖ್ಯಮಂತ್ರಿ ತಕ್ಕ ಪರಿವಂಜಿ ಈ ಸೂಚನೆ ಕೊಡ್ತಿತ್ತು. ರಾಜ್ಯದ ಏದೇ ಗ್ರಾಮತ್ತು ಪೋಚೆಂಗ್ಯೋ ಆದ್ಯ ಆಯ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ಮೀದ ಪುಕಾರು ಕೇಟು ಬಂದನುಂಡು ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಯೋಜನೆಯ ಅನುಷ್ಠಾನಕ್ಕೆ ಕೊಂಡಪ್ಪನಂತ ಜವಾಬ್ದಾರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ಮೇಲೆಯಪ್ಪ ಆಚೆಂಗಿ ಸರ್ಕಾರದ ಪ್ರಯೋಜನ ಫಲಾನುಭವಿಗೂ ಸರಿಯಾಗಿ ಕಟ್ಟುವಂಥ ವ್ಯವಸ್ಥೆ ಮಾಡಿಂಡಿಲ್ಲ ಅನ್ನತ ಅಧಿಕಾರಿಯಡ ಮೇಲೆ ಶಿಸ್ತು ಕ್ರಮ ಮಾಡ್ತಾವಂಥ ಪೋಚೆಂಗಿ ಅದದ ಜಿಲ್ಲೆಯ ಕಾರ್ಯನಿರ್ವಹಣಾಧಿಕಾರಿಯಡ ಮೇಲೆ ಕ್ರಮ ಮಾಡ್ತಾವ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಎಸಿ ರೂಮ್ ಅಳ್ತಂಡು ಕೆಲಸ ಮಾಡೋಣ ಬದಲು ಪ್ರತಿ ಗ್ರಾಮ ಪಂಚಾಯಿತಿಗೆ ಖುದ್ದಾಯ್ತು ಪೋಪಂಚೆ ಜನರ ಸಮಸ್ಯೆನ ಕೇಟರಂಜೆ ಉಂಡೊಂದು ಕಡಪತ್ರ ಸೂಚನೆ ಕೊಡ್ತಿತ್ತು. ತರಾವರಿ ಕೃಷಿ ಭೂಮಿನ ಕೃಷಿ ಅಲ್ಲದ ವಾಣಿಜ್ಯ ಉದ್ದೇಶಕ್ಕೆ ಮಹತ್ವ ಕೊಡುವ ಕಡಪತ್ ನಿರುಕ್ಕನ ಎಡಪಂಜೆ ಸುಲಭತೆ ಭೂ ಪರಿವರ್ತನೆ ಕಾರ್ಯ